ಮಾಡಿದ್ರೆ ಒಳ್ಳೇದಂತೀರೋ, ಅಥವಾ ಸಾಮಾನ್ಯವಾಗಿ ಏನು ಮಾಡ್ತಾರೆ ರೈತರು ಎಲೆ ಕೆಂಪಾದ ಮೇಲೆ ಸಿಂಪರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಇಲ್ಲಿ ಏನು ಹೇಳ್ತಿರ್ತಾವೆ ತಜ್ಞರಾಗಿ? ಮುಖ್ಯವಾಗಿ ಎಲೆ ಕೆಂಪಾದಕ್ಕೆ ಎರಡು ಕಾರಣ. ಒಂದು, ಕೀಟ ಸಮಸ್ಯೆ. ಕೀಟ ಸಮಸ್ಯೆಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಅದರ ಬಗ್ಗೆನೇ. ಇನ್ನೊಂದು, ಮುಖ್ಯವಾಗಿ ಈ ಒಂದು ಅಕ್ಟೋಬರು ಮತ್ತು ನವಂಬರ್ ತಿಂಗಳಲ್ಲಿ ಈ ಸಮಸ್ಯೆ ಬಹಳಷ್ಟು ಕಂಡುಬರುತ್ತೆ. ಯಾಕೆ ಕಂಡುಬರುತ್ತಪ್ಪ ಅಂದರೆ, ನಾವು ಹತ್ತಿಗೆ ಎಷ್ಟೇ ಗೊಬ್ಬರ ಕೊಟ್ಟರು ಕೂಡ ತಂಪು ಹೆಚ್ಚಾದಾಗ, ಸಾಮಾನ್ಯ ಅಕ್ಟೋಬರ್ ನವಂಬರ್ ತಿಂಗಳು ಚಳಿಗಾಲ ಇದು, ಈ ವರ್ಷ ಏನೋ ಮಳೆ ಜಾಸ್ತಿ ಆಗಿದೆ, ಮಳೆ ಜಾಸ್ತಿ ಬಂದಿದೆ, ಅದಕ್ಕೋಸ್ಕರ ಈ ವರ್ಷ ಸ್ವಲ್ಪ ತಂಪು ಹೆಚ್ಚಾದಾಗ ಗಿಡಕ್ಕೆ ನೀವು ಭೂಮಿಗೆ ಎಷ್ಟೇ ಗೊಬ್ಬರವನ್ನು ಕೊಟ್ಟರು ಕೂಡ, ಯೂರಿಯಾ ಹಾಕ್ತಾರೆ, ಡಿ ಎ ಪಿ ಹಾಕ್ತಾರೆ, ಕಾಂಪ್ಲೆಕ್ಸ್ ಎಲ್ಲ ಕೊಟ್ಟರು ಕೂಡ ಗಿಡಗಳು ತಗೊಳ್ಳೋದಿಲ್ಲ ಗೊಬ್ಬರನ. ಯಾಕಂದ್ರೆ ಅದಕ್ಕೆ ಒಂದು ಸೂಕ್ತವಾದಂತ ಒಂದು ಉಷ್ಣಾಂಶ, ವಾತಾವರಣ ಮತ್ತು ಉಷ್ಣಾಂಶ ಖಂಡಿತ ಬೇಕು. ಒಳ್ಳೆ ವಾತಾವರಣ ಉಷ್ಣಾಂಶ ಇದ್ದಾಗ ಮಾತ್ರ ಆ ಗಿಡಗಳು ನೆಲಕ್ಕೆ ಕೊಟ್ಟಂತ ಗೊಬ್ಬರವನ್ನು ತಗೋತವೆ. ಇಂಥ ಸಂದರ್ಭದಲ್ಲಿ ನಾವು ನೆಲಕ್ಕೆ ಗೊಬ್ಬರ ಹಾಕಲಾರ್ದಲ್ಲಿ ಇದ್ದಾಗ ಅದು ಒಂದು ಕೊರತೆ ಉಂಟಾಗುತ್ತೆ, ಸಾರಜನಕದ ಕೊರತೆ ಉಂಟಾಗಿಬಿಟ್ಟು ಆವಾಗ ಹತ್ತಿ ಗಿಡ ಕೆಂಪಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಆಗತಕ್ಕಂಥ ವಿಶೇಷವಾಗಿ ಚಳಿಗಾಲದಲ್ಲಿ ನವಂಬರು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಈ ಸಮಸ್ಯೆ ಎಲ್ಲ ವರ್ಗಗಳಲ್ಲಿ ಕಂಡೇ ಕಾಣಿಸುತ್ತೆ. ಇದಕ್ಕೆ ಮುಖ್ಯವಾಗಿ ನಾವು ಏನಪ್ಪ ಹೇಳ್ತಾ ಇದ್ವಿ ಅಂತ ಹೇಳಿಬಿಟ್ರೆ, ಮೊದಲು ಯೂರಿಯಾ ಮತ್ತು ಡಿ ಎ ಪಿ ಸಿಂಪರಣೆ ಅಂತ ಹೇಳ್ತಾ ಇದ್ವಿ. ಸುಮಾರು ಒಂದು 6 ಕೆಜಿ ಯೂರಿಯಾ ಅಥವಾ 6 ಕೆಜಿ ಡಿ ಎ ಪಿಯನ್ನು 200 ಲೀಟರ್ ನೀರಿನಲ್ಲಿ ನೆನೆಸಿಬಿಟ್ಟು, ರಾತ್ರಿ ಪೂರ್ತಿ ನೆನೆಸಿಬಿಟ್ಟು, ನಂತರ ಬೆಳಗ್ಗೆ ತಿಳಿ ತಗೊಂಡು ಸಿಂಪರಣೆ ಮಾಡ್ತಕ್ಕಂಥದ್ದು ಒಂದು ಕ್ರಮ. ಇದನ್ನು ಕೂಡ ಮಾಡ್ಬೋದು, ಬಹಳ ಪರಿಣಾಮಕಾರಿಯಾಗಿ ಇದು ಈ ಒಂದು ಎಲೆ ಕೆಂಪಾಗಂತ ತಡೆಗಟ್ಟುತ್ತೆ. 6 ಕೆಜಿ ಯೂರಿಯಾ ತಗೋಬಹುದು, ಇಲ್ಲಾಂದ್ರೆ 6 ಕೆಜಿ ಡಿ ಎ ಪಿಯನ್ನ 200 ಲೀಟರ್ ಬಹಳ ಒಳ್ಳೇದು, ಯಾಕಂದ್ರೆ ಅದರಲ್ಲಿ ಸಾರಜನಕ ಮತ್ತು ರಂಜಕ ಎರಡು ಅಂಶಗಳು ಇರ್ತವೆ. ಅದನ್ನು ಸುಮಾರು ಒಂದು 200 ಲೀಟರ್ ಟ್ಯಾಂಕಿನಲ್ಲಿ ಮಿಶ್ರ ಮಾಡಿಬಿಟ್ಟು ಅದನ್ನ ರಾತ್ರಿಗಳೆಲ್ಲ ನೆನೆಯಿಡಬೇಕು. ನೆನೆಯಿಟ್ಟು ಮುಂಜಾನೆ ಎದ್ಬಿಟ್ಟು ಅದನ್ನ ತಿಳಿ ತಗೊಂಡು ಸಿಂಪರಣೆ ಮಾಡಿದರೆ ಇದನ್ನು ಈ ರೋಗವನ್ನು ಹತೋಟಿ ಮಾಡಬಹುದು. ಇನ್ನು ಮೆಗ್ನೀಷಿಯಂ ಕೊರತೆಯಿಂದಾಗ್ಲೂ ಕೂಡ ಈ ರೋಗ ಉಂಟಾಗುತ್ತೆ, ಕೆಂಪಾಗುತ್ತೆ, ಮೆಗ್ನೀಷಿಯಂ ಕೆಂಪಾಗುತ್ತೆ. ಅದಕ್ಕೋಸ್ಕರ ಇತ್ತೀಚೆಗೆ ನೋಡಪ್ಪ, ನಾವು ಡಿ ಎ ಪಿ ತಗೋಬೇಕು, ಯೂರಿಯಾ ತಗೋಬೇಕು, ಅದು ನೆನೆ ಹಾಕಬೇಕು, ಸುಮ್ಮನೆ ಭಾಳಷ್ಟು ಶ್ರಮ ಇದು ಅಂತ ಏನಾದರೂ ರೈತರು ಯೋಚನೆ ಮಾಡೋದಾದ್ರೆ, ಇತ್ತೀಚೆಗೆ 19 ಆಲ್ ಅಂತ ಎಲ್ಲರಿಗೂ ಗೊತ್ತಿದೆ, ಈಗ 19 ಅಂದ್ರೆ ಒಂದು ಸಾಲಿಬಲ್ ಫರ್ಟಿಲೈಸರ್, ಏನೋ 2 ಕೆಜಿ ಪಾಕೆಟ್ ಸಿಗುತ್ತದೆ, ಕಾಣಿಸುತ್ತೆ 2 ಕೆಜಿ ಪಾಕೆಟ್ ಸಿಗ್ತದೆ, ಸುಮಾರು ಒಂದು 10 ಗ್ರಾಮ್ ಪ್ರತಿ ಲೀಟರ್ ನೀರು ಲೆಕ್ಕದಂತೆ. ಈಗಾಗಲೇ ಸುಮಾರು 1 ಎಕರೆಗೆ 2 ಕೆಜಿ ಬೇಕಾಗುತ್ತೆ ಅಂತ ನಮ್ಮ ಇಷ್ಟ ತಜ್ಞರು ಹೇಳಿದ್ರು. ಇದನ್ನು ಸುಮಾರು 10 ಗ್ರಾಮ್ ಪ್ರತಿ ಲೀಟರ್ ನೀರನ್ನ ಲೆಕ್ಕದಂತೆ ಬೆರೆಸಿಬಿಟ್ಟು ಅದಕ್ಕೆ 2 ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟ್, 10 ಗ್ರಾಮ್ 19 ಆಲು, 2 ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟು, ಇವೆರಡನ್ನೂ ಕೂಡ ಪ್ರತಿ ಲೀಟರ್ ನೀರನ್ನು ಲೆಕ್ಕ ಹಾಕಿಬಿಟ್ಟು ಸಿಂಪರಣೆ ಮಾಡೋದಿಂದಲೂ ಕೂಡ ಈ ರೋಗವನ್ನು ಅವರು ಹತೋಟಿ ಮಾಡಬಹುದು. ಒಂದೋ ನಾವು ಮಾಡ್ತೀವಪ್ಪ ಅಂದರೆ ಡಿ ಎ ಪಿ ಮತ್ತು ಯೂರಿಯಾ ಕೂಡ ಮಾಡ್ಬೋದು ರಾತ್ರಿ ನೆನೆ ಹಾಕಿ, ಇಲ್ಲ ಬೇಡ ಅದು ಭಾಳ ಶ್ರಮದಾಯಕ ರಾತ್ರಿ ನೆನೆ ಹಾಕಬೇಕು ಸಿಂಪರಣೆ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ರೆ, ಸುಮಾರು ಈಗ ಸಾಲಿಬಲ್ ಫರ್ಟಿಲೈಸರ್ 19 ಆಲ್ ಬರುತ್ತಲ್ಲ ಅದನ್ನು ಸಿಂಪರಣೆ ಮಾಡೋದು ತುಂಬ ಒಳ್ಳೆಯದು. ಜೊತೆಗೆ ಅಂದ್ರೆ ಇದನ್ನ ಒಂದೇ ಸಾರಿ ಸಿಂಪರಣೆ ಮಾಡಿದ್ರೆ ಸಾಕಂತೀರಾ, ಎಷ್ಟು ಸಲ ಮಾಡಬೇಕು? ಸುಮಾರು ಇದನ್ನ ಈಗ ಚಳಿಗಾಲ ಪ್ರಾರಂಭ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಮಾಡಿದ್ರೆ ಬಹಳ ಒಳ್ಳೇದು. ಇನ್ನೇನಪ್ಪ ಇನ್ನು ಕೆಂಪಾಗ್ಲಿ ಪ್ರಾರಂಭ ಆಗುತ್ತಲ್ಲ ಆ ಸಂದರ್ಭದಲ್ಲಿ, ಈ ಸ್ವಲ್ಪ ಚಳಿಗಾಲ ಶುರುವಾಯಿತು, ಉಷ್ಣಾಂಶ ವಾತಾವರಣದ ಉಷ್ಣಾಂಶ ಬಹಳ ಕಡಿಮೆ ಇದೆ ಅಂತಕ್ಕಂಥ ಇದೇನಾದ್ರೂ ಅನಿಸಿದರೆ, ಅಥವಾ ಬಹಳಷ್ಟು ಮಳೆ ಬಂದ್ಬಿಟ್ಟು ತೇವಾಂಶ ಜಾಸ್ತಿ ಆದಾಗ ಕೂಡ ಅದು ಗೊಬ್ಬರದ ಪ್ರಮಾಣ ತಗೊಳ್ಳಲ್ಲ, ಯಾವುದೇ ಪೋಷಕಾಂಶ ತಗೊಳ್ಳಲ್ಲ. ಇದನ್ನ ಚಳಿಗಾಲ ಪ್ರಾರಂಭ ಆದಕ್ಕಿಂತ ಮುಂಚೆ ಅಥವಾ ಅತಿ ಹೆಚ್ಚು ಮಳೆಯಾಗಿ ಮಣ್ಣಿನ ಹಸಿ ಜಾಸ್ತಿ ಆದಾಗ ಈ ಸಿಂಪರಣೆ ತಗೊಳ್ಳೋದು ಬಹಳ ಸೂಕ್ತ. ಅದು ಬಂದಾಗಲೇ ತಗೋಬೇಕು ಅಂತ, ಒಂದ್ಸರಿ ಬಂದ್ಮೇಲೆ ಮುಗಿದೋಯ್ತದು, ಬಂದ್ಮೇಲೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಆಗೋದು, ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಬರೋದನ್ನ ನಾವು ತಡೆಗಟ್ಟಬಹುದು. ಇನ್ನ ಮತ್ತೊಂದು ಸಮಸ್ಯೆ ರೈತರು ಹೇಳೋದು, ಹತ್ತಿ ಗಿಡಗಳು ಅಲ್ಲಲ್ಲಿ ಕಾಯ ಆಗ್ತಾ ಇದೆ ಸರ್, ಅಲ್ಲಲ್ಲಿ ಒಣಗ್ತಾ ಇದಾವೆ, ಏನ್ ಮಾಡ್ಬೇಕು ಅಂತೇಳಿ. ಅಲ್ಲೊಂದು ಇಲ್ಲೊಂದು ಒಣಗಾಕ ಹತ್ಬಿಟ್ಟಾವ, ಸಿಡಿ ಆಯಕತ್ತಾವ ಅಂತ ಹೇಳ್ತಾರೆ. ಇದು ಮುಖ್ಯವಾಗಿ ಇದಕ್ಕೆ ನಾವು ಸಿಡಿ ರೋಗ ಅಂತೀವಿ, ಬಾಡು ರೋಗ ಅಂತೀವಿ, ಸೊರಗು ರೋಗ ಅಂತೀವಿ. ಇದುವಾಗಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಮಣ್ಣಿನಲ್ಲಿರ್ತಕ್ಕಂಥ ಒಂದು ರೋಗಾಣುವಿನಿಂದ. ಇದು ಯಾಕೆ ಬರುತ್ತಪ್ಪ ಅಂದರೆ, ಪ್ರತಿ ವರ್ಷ ಸುಮಾರು 10 ವರ್ಷ ಆದರೂ ಬರೀ ಹತ್ತಿನೇ, ಯಾಕಂದ್ರೆ ಈಗ ಹತ್ತಿ ಭಾಳ ಲಾಭದಾಯಕವಾದಂಥ ಬೆಳೆ. ಈಗ ರೈತರು ನಾವು ಎಷ್ಟು ಹೇಳಿದ್ರು ಕೂಡ ಹತ್ತಿ ಮೆಣಸಿನಕಾಯಿ ಬಿಟ್ಟು ಅದು ಬಿಡೋದಿಲ್ಲ, ಬೇರೆ ಬೆಳೆ ಬದಲಾವಣೆ ಮಾಡಲ್ಲ. ಸುಮಾರು ಒಂದೇ ನೆಲದಲ್ಲಿ ಹತ್ತಿ ಆಯಿತು ಮೆಣಸಿನಕಾಯಿ ಆಯಿತು ನಾವು ಪ್ರತಿ ವರ್ಷ ಬೆಳೆದಾಗ, ಒಂದು 10-15 ವರ್ಷಗಳ ತನಕ ಒಂದೇ ಬೆಳೆಯನ್ನು ಬೆಳೆದಾಗ ಈ ಸಮಸ್ಯೆ ಬಹಳ ಜಾಸ್ತಿ ಆಗ್ತದೆ. ಯಾಕಂದರೆ ರೋಗಾಣು ಸುಮಾರು ಭೂಮಿಯಲ್ಲಿರೋದ್ರಿಂದ, ಪ್ರತಿ ವರ್ಷ ನಾವು ಹತ್ತಿನೋ ಅಥವಾ ಮೆಣಸಿನಕಾಯಿನೋ ಅಲ್ಲಿ ಬೆಳೆಯೋದ್ರಿಂದ ಆ ರೋಗಕ್ಕೆ ಆಹಾರ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ರೋಗಾಣು ನಾಶವಾಗ್ತಕ್ಕಂಥ ಸಂಭವ ಬಹಳ ಕಡಿಮೆ. ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕಪ್ಪ ಅಂತೇಳಿದರೆ, ಮೊಟ್ಟ ಮೊದಲನೇದಾಗಿ ಪ್ರತಿ ವರ್ಷ ಹತ್ತಿಯನ್ನು ನಾವು ಕಟಾವು ಮಾಡಿದ ನಂತರ, ಹತ್ತಿಯನ್ನು ಬಿಡಿಸ್ತಾರಲ್ಲ ಸುಮಾರು ಸಾಮಾನ್ಯವಾಗಿ ಜೂನ್ ಜುಲೈನಲ್ಲಿ, ಬೆಳೆ ಮುಗಿದ್ಮೇಲೆ ಜೂನ್ ಜುಲೈಯಲ್ಲಿ ಅವರು ನಾಟಿ ಅಥವಾ ಇದನ್ನ ಬಿತ್ತನೆ ಮಾಡ್ತಾರೆ. ನಂತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಕಂಪ್ಲೀಟ್ ಬೆಳೆ ಮುಗಿದೋಗ್ಬಿಡುತ್ತೆ. ಆದ ನಂತರನ ಈ ಒಂದು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಸಿಲು ಏನು ಕೊರತೆ ಇಲ್ಲ, ಬಿಸಿಲನ್ನು ವರದಾನವಾಗಿ ನಾವಿಲ್ಲಿ ಸ್ವೀಕರಿಸ್ಬೇಕು. ಅದನ್ನು ಈ ಬಿಸಿಲು ಜಾಸ್ತಿ ಇರುತ್ತೆ, ಭೂಮಿ ಕೂಡ ಖಾಲಿ ಇರುತ್ತೆ, ಅಂಥ ಸಂದರ್ಭದಲ್ಲಿ ಭೂಮಿಯ ಒಂದು ಆಳವಾದ ಉಳುಮೆ ಅಂತ ಹೇಳ್ತೀವಿ ನಾವು. ಇದನ್ನು ಪ್ರತಿ 3 ವರ್ಷಕ್ಕೊಂದ್ಸರಿ ಮಾಡಿ ಪರವಾಗಿಲ್ಲ, ಅಥವಾ ಮಾಡತಕ್ಕಂಥ ಮನಸ್ಸಿದ್ರೆ ಪ್ರತಿ ವರ್ಷ ಮಾಡಿದರೂ ಅಡ್ಡಿ ಇಲ್ಲ. ಭೂಮಿಯ ಒಂದು ಆಳವಾದ ಉಳುಮೆಯನ್ನು ಮಾಡಿದಾಗ ಒಳಗಿರ್ತಕ್ಕಂಥ ಒಂದು ರೋಗಾಣು ಭೂಮಿಯ ಮೇಲ್ಭಾಗಕ್ಕೆ ಬಂದ್ಬಿಟ್ಟು ಸೂರ್ಯನ ತಾಪಕ್ಕೆ ಸೂರ್ಯನ ಶಾಖಕ್ಕೆ ಸತ್ತು ಹೋಗ್ತಕ್ಕಂಥ ಸಂಭವ ಭಾಳ ಹೆಚ್ಚು. ತುಂಬ ಮುಖ್ಯ ಈ ಒಂದು ಕ್ರಮಗಳನ್ನು. ಹತ್ತಿ ಬೆಳೀತಕ್ಕಂಥ ಎಲ್ಲ ರೈತರು ಕೂಡ ಇದನ್ನು ಮಾಡಬಹುದು. ಸುಮಾರು ಏನು ಖರ್ಚಿಲ್ಲದ ಬೇಸಾಯ ಕ್ರಮ ಇದು, ಇದಕ್ಕೇನು ಹೆಚ್ಚಿಗೆ ಖರ್ಚು ಮಾಡಬೇಕಾಗಿಲ್ಲ, ಒಂದು ಉಳುಮೆ ಸಾಕಷ್ಟೇ. ತದನಂತರ ಸಾಕಷ್ಟು ಪ್ರಮಾಣದಲ್ಲಿ ಈ ವರ್ಷ ನಮಗೆ ರೋಗ ಕಂಡಿತ್ತಪ್ಪ, ಸುಮಾರು ಒಂದು 100-125 ಭಾಗ ರೋಗ ಇತ್ತು ಅಂತೇಳಿದ್ರೆ, ಅಂಥ ಒಂದು ಹೊಲಗಳಲ್ಲಿ ಹತ್ತಿಯನ್ನಾಗಲಿ ಮೆಣಸಿನಕಾಯಿಯನ್ನಾಗಲಿ ಬೆಳೆಯೋದನ್ನು ಬಿಟ್ಟು ಜೋಳದ ಬೆಳೆ ಬೆಳೆದು ಭಾಳ ಮುಖ್ಯ. ಸುಮಾರು ಒಂದು 50 ಭಾಗ ಏನಾರು ರೋಗ ಇತ್ತು ಅಂದ್ರೆ ಆ ಬೆಳೆ ಬೆಳೆಯಲೇಬಾರದು. ಇದು ಬೆಳೆ ಪರಿವರ್ತನೆ ಅಂತ ನಾವು ಇದನ್ನ ಕರಿತೀವಿ. ಇನ್ನು ಮುಖ್ಯವಾಗಿ ಮೂರನೇ ಬಹುಮುಖ್ಯವಾದಂಥ ಒಂದು ಕ್ರಮ ಅಂತ ಹೇಳ್ಬಿಟ್ರೆ, ಇತ್ತೀಚೆಗೆ ರಾಸಾಯನಿಕ ಗೊಬ್ಬರ ಕೂಡ ಜಾಸ್ತಿ ಆಗ್ಬಿಡದೆ. ರಾಸಾಯನಿಕ ಗೊಬ್ಬರಗಳನ್ನು ಅತಿ ಹೆಚ್ಚಿನದಾಗಿ ನಾವು ಕೊಟ್ಟಾಗ ಬೆಳೆಯನ್ನು ಹುಲುಸಾಗಿ ಬರುತ್ತೆ, ಅದೇ ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕಳ್ಕೊಂಡು ಬಿಡ್ತವೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಮಟ್ಟಿಗೆ ರಾಸಾಯನಿಕ ಗೊಬ್ಬರ ಕೊಡಲಿಕ್ಕೆ ನಾವೇನು ಬೇಡ ಅಂತ ಹೇಳಂಗಿಲ್ಲ, ಅದಕ್ಕೂ ಕೂಡ ಶಿಫಾರಸು ಪ್ರಮಾಣದ ರಾಸಾಯನಿಕ ಗೊಬ್ಬರ ಕೊಡಲೇಬೇಕು. ಯೂರಿಯಾ ಅಥವಾ DAP ಅಥವಾ ಕಾಂಪ್ಲೆಕ್ಸ್ ಅಥವಾ ಕೊಡಲೇಬೇಕಾಗ್ತದೆ. ಜೊತೆಗೆ ಸ್ವಲ್ಪ ಸಾವಯವ ಗೊಬ್ಬರವನ್ನು ಕೊಟ್ಟಾಗ ರೋಗಕ್ಕೆ ಒಂದು ಸ್ವಲ್ಪ ನಿರೋಧಕ ಶಕ್ತಿ ಬರ್ತದೆ. ಸುಮಾರು 3 ವರ್ಷಕ್ಕೊಂದ್ಸರಿ ಆದ್ರೂ ನಾವು ನೆಲಕ್ಕೆ ಸಾವಯವ ಗೊಬ್ಬರ ಕೊಡಬೇಕು. ಕಾಂಪೋಸ್ಟ್ ಗೊಬ್ಬರ ಇರಬಹುದು ಅಥವಾ ಎರೆಯ ಗೊಬ್ಬರ ಇರಬಹುದು ಅಥವಾ ಕೊಟ್ಟಿಗೆ ಗೊಬ್ಬರ ಇರಬಹುದು. ಇದನ್ನೆಲ್ಲ ನಾವು ಪ್ರತಿ ಸುಮಾರು ಒಂದು 25-30 ಟನ್ ಒಂದು ಹೆಕ್ಟೇರ್ಗೆ, ಒಂದು 10 ಟನ್ ಒಂದು ಎಕರೆಗೆ ಕೊಟ್ಟು ಪರವಾಗಿಲ್ಲ. ಅದೇ ರೈತರಿಗೆ ದೊಡ್ಡ ಸಮಸ್ಯೆ, ಅದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಎಲ್ಲ ಗೊಬ್ಬರ ಎಲ್ಲಿ ಸಿಗ್ತದೆ, ಎಲ್ಲಿಂದ ತರೋಣಂತ ರೈತರು ಅಂತಂದ್ರೆ ಇದು ಬಹಳ ಮುಖ್ಯ. ಅದಕ್ಕೆ ಇನ್ನು ಹಸಿರೆಲೆ ಗೊಬ್ಬರವನ್ನು ಕೂಡ ಅವರು ಮಾಡಬಹುದು, ಅದನ್ನ ಬಹಳ ಮಂದಿ ಮಾಡಲ್ಲ. ಇದನ್ನ ಸಾವಯವ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಸಾವಯವ ಗೊಬ್ಬರ ಕೊಡೋದ್ರಿಂದ ಇನ್ನೊಂದು ಮುಖ್ಯವಾದಂತ ಒಂದು ಲಾಭ ಅಂತ ಹೇಳಿದ್ರೆ, ಬರೇ ಸಾರಜನಕ, ರಂಜಕ ಮತ್ತು ಪೊಟಾಷ್ ಅಷ್ಟೇ ಬೆಳಿಗ್ಗೆ ಬೇಕಾಗಿಲ್ಲ, ಸುಮಾರು 16 ಪೋಷಕಾಂಶಗಳು ಕೂಡ, ಲಘು ಪೋಷಕಾಂಶಗಳು ಕೂಡ ಬಹಳ ಮುಖ್ಯ. ಅವು ರೋಗ ನಿರೋಧಕತೆಯಲ್ಲಿ ಬಹಳಷ್ಟು ಪಾತ್ರ ವಹಿಸ್ತಾವು. ಈ ಲಘು ಪೋಷಕಾಂಶಗಳು ಜಾಸ್ತಿ ಇದ್ದಂಗೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಿಯಾಗುತ್ತೆ. ಅದರಿಂದ ನಾವು ಇತ್ತೀಚೆಗೆ ಎರೆಯ ಗೊಬ್ಬರ ಕೂಡ ಬಹಳ ಪ್ರಚಾರದಲ್ಲಿ ಇದೆ. ಸಾಕಷ್ಟು ರೈತರು ಈವನ್ ಸಾವಯವ ಗೊಬ್ಬರ ಮಾಡ್ತಾರಲ್ಲ ಗೊತ್ತಿಲ್ಲ, ಬಟ್ ಎರೆ ಗೊಬ್ಬರ ಅಂತೂ ಬಹಳ ಜನ ಮಾಡ್ತಾರೆ. ಎರೆ ಗೊಬ್ಬರವನ್ನು ಅವರು ಕೊಂಡಾದರೂ ಪರವಾಗಿಲ್ಲ, ತಮ್ಮ ನೆಲಗಳಿಗೆ ಕೊಡಬೇಕು. 3 ವರ್ಷಕ್ಕೊಂದ್ಸರಿ ಇದನ್ನು ಕಂಪಲ್ಸರಿ ಮಾಡೋದು ಬಹಳ ಮುಖ್ಯ. ಇನ್ನು ಜೊತೆಗೆ ಬೇವಿನ ಹಿಂಡಿ ಅಂತ ಸಿಗುತ್ತೆ ಈ ರೋಗಕ್ಕೆ. ಈ ಸಾವಯವ ಗೊಬ್ಬರ ಜೊತೆಗೆ ಬೇವಿನ ಹಿಂಡಿಯನ್ನು ಕೂಡ ಸ್ವಲ್ಪ ಮಿಶ್ರ ಮಾಡಿ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಜೊತೆಗೆ ಇತ್ತೀಚೆಗೆ ಈ ಜೈವಿಕ ರೋಗನಾಶಕಗಳು ಅಂತ ಬಂದದವು ನಮ್ಮಲ್ಲಿ, ಟ್ರೈಕೋಡರ್ಮ ಮತ್ತು ಸುಣಮನ ಫ್ಲೋರಸನ್ಸ್ ಅಂತ ಹೇಳ್ಬಿಟ್ಟು ಸಾಕಷ್ಟು ರೈತರು ಹೋಯ್ತಾರೆ. ನಮ್ಮ ಒಂದು ಪ್ರಯೋಗಶಾಲೆಯಲ್ಲೇ ನಾವು ಅವನ್ನ ಬೆಳೆಸಿ ರೈತರಿಗೆ ಮಾರಾಟ ಮಾಡ್ತಾ ಇದೀವಿ. ಅದನ್ನ ಪ್ಯಾಕೆಟಿಗೆ ತುಂಬಿಟ್ಟು ಅವು ಸುಮಾರು 250 ರೂಪಾಯಿ ಒಂದು KG ಹಂಗೆ ನಾವು ಮಾರ್ತಾ ಇದ್ವಿ. ಭೂಮಿಗೆ ಹಾಕ್ಬೋದು, ಟ್ರೈಕೋಡರ್ಮ ಭೂಮಿಗೆ ಹಾಕ್ಬೇಕು. ಆಮೇಲೆ ಭೂಮಿಗೆ ಹಾಕೋದ್ಕಿಂತ ಬರೇ ಭೂಮಿಗೆ ಸುಮ್ಮನೆ ಈ ರಾಸಾಯನಿಕ ಗೊಬ್ಬರ ಕೊಟ್ಟಂತ ಒಂದು ಭೂಮಿಗೆ ಟ್ರೈಕೋಡರ್ಮ ಹಾಕಿದ್ರೆ ಉಪಯೋಗ ಇಲ್ಲ. ಅವನ ಸಾವಯವ ಗೊಬ್ಬರದಲ್ಲಿ ಮೊದಲು ಬೆಳೆಸಿ ಆ ನಂತರ ಭೂಮಿಗೆ ಆ ಸಾವಯವ ಗೊಬ್ಬರವನ್ನ ಭೂಮಿಗೆ ಹಾಕೋದು ಒಳ್ಳೇದು. ಇದು ಪ್ರಮಾಣ ಬಂದ್ಬಿಟ್ರೆ 1 KG ಟ್ರೈಕೋಡರ್ಮ ಅಥವಾ 1 KG ಸುಡಮನ ಫ್ಲೋರಸನ್ಸ್ ಅನ್ನ ಸುಮಾರು 100 KG ಸಾವಯವ ಗೊಬ್ಬರದಲ್ಲಿ ನಾವು ಬೆಳೆಸಿ ನಂತರ ಅಂತ ಒಂದು ಸಾವಯವ ಗೊಬ್ಬರವನ್ನ ಸಾಲಗಳಲ್ಲಿ ಹಾಕಿದ್ರು ಪರವಾಗಿಲ್ಲ, ಈ ರೋಗವನ್ನು ಹತೋಟಿ ಮಾಡಬಹುದು. ಈಗ ಬಂದಿದೆ ಬೆಳೆ, ಹೂವ ಕಾಯಿ ಇದೆ, ಅಲ್ಲಲ್ಲಿ ಒಂದು ಒಣಗ್ತಾ ಇದೆ, ಅಂತ ಸಂದರ್ಭದಲ್ಲಿ ಈಗ ತತ್ಕ್ಷಣಕ್ಕೆ ರೈತರಿಗೆ ಏನು ನಾವು ಉಪಾಯ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಈಗ ನೀವು ಉಳುಮೆ ಮಾಡಕ್ಕಾಗಲ್ಲ, ಆಲ್ರೆಡಿ ಸೀಸನ್ ಮುಗಿದೋಗಿದೆ, ಎಲ್ಲ ಮಾಡಿದೀವಿ, ಆದ್ರೂ ಬಂದದ ನಮಗೆ ಆಲ್ರೆಡಿ ಬಂದಿದೆ. ಸಾಮಾನ್ಯವಾಗಿ ಇದು ಒಂದೇ ಸರಿನ ವಾಸಿ ಆಗ್ತಕ್ಕಂತ ಒಂದು ರೋಗ ಅಲ್ಲ. ಇದು ನಿಧಾನವಾಗಿ ಇವೆಲ್ಲ ಕ್ರಮಗಳನ್ನು ಮಾಡ್ಕೊಂತ ಹೋದಂಗಲ್ಲ 10% ಕಮ್ಮಿ ಆಗ್ತಾ ಬಂದು ಒಂದು 5-6 ವರ್ಷಕ್ಕೆ ಸಂಪೂರ್ಣವಾಗಿ ಹತೋಟಿ ಆಗುತ್ತೆ. ಸದ್ಯದಲ್ಲಿ ಏನಾದರೂ ಕಾಣಿಸ್ಕೊಂಡಿತ್ತಪ್ಪ, ಈಗ ಆಲ್ರೆಡಿ ಬೆಳೆ ಇತ್ತು ಅಂತ ಹೇಳಿದ್ರೆ ಅಂತ ಒಂದು ಸಂಪೂರ್ಣವಾಗಿ ಒಣಗಿದ ಗಿಡನ ಕಿತ್ತಾಕ್ಬೇಕು. ಆಮೇಲೆ ಸುತ್ತಮುತ್ತ ಇರ್ತಕ್ಕಂಥ ಒಂದು 10-12 ಗಿಡಕ್ಕೆ ಕಾರ್ಬನ್ ಡೈಜಿಮ್ ಶಿಲೇಂದ್ರನಾಶಕ, ಕಾರ್ಬನ್ ಡೈಜಿಮ್ ಇದಕ್ಕೆ ಭಾವಿಸಿನ ಅಂತ ಬಹಳ ಪ್ರಚಾರ ಇದೆ. ಅದು ಕಾರ್ಬನ್ ಡೈಜಿಮ್ ಅಂತಕ್ಕಂಥ ಒಂದು ಶಿಲೇಂದ್ರನಾಶಕ, 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಕರಿತೀವಿ, ಅದು ಕೂಡ ತುಂಬಾ ಒಳ್ಳೇದು. ಕಾಪರ್ ಆಕ್ಸಿ ಕ್ಲೋರೈಡ್ ಅಂತಕ್ಕಂಥ ಕರಿತೀವಿ, ಅದನ್ನು 2 ಗ್ರಾಮ್ ಯಾವ್ದಾದ್ರು ಒಂದು ಅಥವಾ 2 ಸರಿ ಮಾಡೋದಾದ್ರೆ ಒಂದ್ಸರಿ ಕಾರ್ಬನ್ ಡೈಜಿಮ್ ಮಾಡಬಹುದು, ಇನ್ನೊಂದ್ಸರಿ ಕಾಪರ್ ಆಕ್ಸಿ ಕ್ಲೋರೈಡ್ ಮಾಡಬಹುದು. 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರ ಮಾಡಿ ದ್ರಾವಣ ತಯಾರು ಮಾಡ್ಕೊಂಡ್ಬಿಟ್ಟು ಅಂತ ದ್ರಾವಣವನ್ನ ಗಿಡದ ಸುತ್ತಲೂ ಮಣ್ಣಿಗೆ ಹಾಕಬೇಕು. ಇದರಿಂದ ಈ ರೋಗವನ್ನು ನಾವು ಹತೋಟಿ ಮಾಡಬಹುದು. ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ? ಮುಖ್ಯವಾಗಿ ಇನ್ನೊಂದು ನೀವು ಸಮಸ್ಯೆ ಭಾಳಷ್ಟು ರೈತ ಎದುರಿಸ್ತಾ ಇದಾರೆ. ಈಗ ಸಿಡಿ ರೋಗ ಅಂಬೋದಕ್ಕಿಂತ ಮುಂಚೆ ಈಗ ಮಳೆ ಭಾಳ ಆಗಿದೆ. ಆಮೇಲೆ ರೈತರು ನಾನು ಹೇಳ್ತಕ್ಕಂಥದ್ದು ಸಿಡಿ ರೋಗ ಆಯ್ತು. ಇನ್ನು ಎಲೆ ಮೇಲೆ ಕೂಡ ಒಂದು ರೋಗ ಬಹಳ ಪ್ರಬಲವಾಗಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ನಾವು ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಇದು ಆಲ್ಟರ್ನೇರಿಯಾ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಎಲ್ಲೆಲ್ಲಿ ಒತ್ತೊತ್ತಾಗಿ ಹತ್ತಿ ರೈತರು ಬಿತ್ತಿದಾರೋ, ಎಲ್ಲೆಲ್ಲಿ ಅಂತರವನ್ನು ಪಾಲನೆ ಮಾಡಿಲ್ವೋ. ಸಾಮಾನ್ಯವಾಗಿ ನಾವು ಹತ್ತಿ ಮೆಣಸಿನಕಾಯಿ ಅಂದ ತಕ್ಷಣ ನಾವು ರೈತರಿಗೆ ಫಸ್ಟ್ ಶಿಫಾರಸ್ ಕೊಡೋದು ಅಂತರ ಸಾಲಿನ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಕನಿಷ್ಠ 2.5 ಅಡಿ ಅಂತ ಇರಲೇಬೇಕು. ತುಂಬಾ ಫಲವತ್ತಾದ ಭೂಮಿಗಳಲ್ಲಿ 4 ಅಡಿ ಕೊಟ್ಟರು ತೊಂದರೆ ಏನಿಲ್ಲ. ನಾವು ಸುಮ್ಮನೆ ಸಾಲಿಂದ ಸಾಲಿಗೆ 1 ಅಡಿ ಕೊಟ್ಟು ಗಿಡದಿಂದ ಗಿಡಕ್ಕೆ 1/2 ಅಡಿ ಕೊಟ್ಟು ಅಂದರೆ ಬಹಳ ಗುಂಪಾಗಿ ಬೆಳ್ಕೊಂಡು ಕಾಯಿ ಹೂವು ಎಲ್ಲ ಆಮೇಲೆ ಕೆಳಗೆಲ್ಲ ಸಹಜನಕ ಗೊಬ್ಬರ ಸಾಕಷ್ಟು ಕೊಡ್ತಾರೆ. ಸಿಕ್ಕಾಬಟ್ಟೆ ಗುಂಪ ಬೆಳ್ಕೊಂಡಂಗಲ್ಲ, ನಾ ಒಳಗಡೆ ಒಂದು ಮೈಕ್ರೋ ಕ್ಲೈಮೇಟ್ ಅಂತದ್ದು ಬಿಲ್ಡಪ್ ಆಗಿಬಿಟ್ಟು ರೋಗ ಮತ್ತು ಕೀಟಗಳು ಜಾಸ್ತಿ ಅವ್ಕೊಳ್ಳೋಕೆ ಬಹಳ ಆಸ್ಪದ ಆಗುತ್ತೆ. ಅದರಿಂದ ನಾ ರೈತರನ್ನ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಯಾವುದೇ ಒಂದು ಬೆಳೆ ಇರಲಿ, ಈ ದೀರ್ಘಕಾಲಿಕವಾದಂಥ ದೀರ್ಘ ಬೆಳೆ ಅಂತ ಏನು ಕರಿತೀವಲ್ಲ, ಹತ್ತಿ ಇರಲಿ, ಮೆಣಸಿನಕಾಯಿ ಇರಲಿ, ತೊಗರಿ ಇರಲಿ, ಇವಕ್ಕೆಲ್ಲನ ಸೂರ್ಯ ಕಿರಣ ಚೆನ್ನಾಗಿ ಬೀಳಬೇಕಾದ್ರೆ ಸರಿಯಾದ ಅಂತರದಲ್ಲಿ ಮತ್ತು ಸರಿಯಾದ ಒಂದು ವೇಳೆಯಲ್ಲಿ ಬಿತ್ತನೆ ಆಗಬೇಕು. ಸರಿಯಾದ ಅಂತರ ಅಂದ್ರೆ ಸ್ವಲ್ಪ ಅಂತರ ಜಾಸ್ತಿ ಪಾಲನೆ ಮಾಡಬೇಕಿದ್ರೆ. ಆಮೇಲೆ ಪ್ರತಿಯೊಂದು ಗಿಡ ಕೂಡ ಸೂರ್ಯನ ಕಿರಣ ಬೀಳಬೇಕು, ಗಾಳಿ ಬೆಳಕು ಆಡಬೇಕು. ಇದು ಬಹಳ ಮುಖ್ಯ. ಇದಕ್ಕೇನು ಬಹಳ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅಂತರ ಪಾಲನೆ ಮಾಡೋದಕ್ಕೆ. ಇದನ್ನು ಕೂಡ ಸರಿಯಾದ ಒಂದು ಅಂತರವನ್ನು ಪಾಲನೆ ಮಾಡಿಕೊಂಡು ಎಲ್ಲಾ ರೋಗಗಳನ್ನು ಕೂಡ ಅವು ಸಮಗ್ರವಾಗಿ ಹತೋಟಿ ಮಾಡಬಹುದು. ಇನ್ನು ಶಿಫಾರಸು ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕ ಗೊಬ್ಬರ ಕೊಡೋದು ಬಹಳ ಉತ್ತಮ. ಅತಿ ಹೆಚ್ಚಿಯನ್ನು ಹಾಕಂಗಿಲ್ಲ, ಅತಿ ಕಡಿಮೆಯನ್ನು ಕೂಡ ಅವ್ರ ರೈತ ಬಾಂಧವರು ಹಾಕಬಾರದು. ಇನ್ನು ಎಲೆ ಚುಕ್ಕೆ ರೋಗ ಇನ್ಮೇಲೆ ಸ್ಟಾರ್ಟ್ ಆಗ್ತಕ್ಕಂತ ಸೂಚನೆ ಬಹಳ ಇದಾವೆ. ಸಾಕಷ್ಟು ತಂಪು ವಾತಾವರಣ, ಈಗಾಗಲೇ ಮಳೆ ಬಂತು, ತಂಪು ವಾತಾವರಣ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಸುಮಾರು ಒತ್ತೊತ್ತಾಗಿ ಗಿಡಗಳು ಕೂಡ ಬಂದಿದಾವೆ. ಈಗ ಇಂಥ ಸಂದರ್ಭದಲ್ಲಿ ಎಲೆ ಚುಕ್ಕೆ ರೋಗ ಜಾಸ್ತಿ ಆಗ್ತಕ್ಕಂಥ ಸಂಭವ ಬಹಳ ಹೆಚ್ಚು. ಇನ್ನು ಈ ಎಲೆ ಚುಕ್ಕೆ ರೋಗವನ್ನು ಹತೋಟಿ ಮಾಡಲಿಕ್ಕೆ ಸಾಕಷ್ಟು ಔಷಧಗಳು ಮಾರ್ಕೆಟ್ನ ಸಿಗ್ತವೆ. ಸ್ವಲ್ಪ ಎಲೆ ಚುಕ್ಕೆ ರೋಗ ಇತ್ತಪ್ಪ ಅಂದರೆ ಮ್ಯಾಂಕೋಜೆಬ್ ಅಂತಕ್ಕಂಥ ಒಂದು ಔಷಧ ಭಾಳ ಕಡಿಮೆ ರೇಟಿಗೆ ಸಿಗ್ತದೆ. ಇದು ಸುಮಾರು ಒಂದು 300-350 ರೂಪಾಯಿಗೆ ಒಂದು ಕೆಜಿ ಸಿಕ್ಕೇ ಸಿಗುತ್ತೆ. ಇದನ್ನು 2.5 ಅಥವಾ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಅದನ್ನು ಬಿಟ್ಟರೆ ಸಿಒಸಿ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಸಾಮಾನ್ಯ ಸಿಒಸಿ ಅಂದ್ರೆ ರೈತಿಗೆಲ್ಲ ಗೊತ್ತಾಗ್ತದೆ. ಇದನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಸ್ವಲ್ಪ ರೋಗ ಜಾಸ್ತಿ ಇತ್ತಪ್ಪ ಅಂತ ಹೇಳಿದ್ರೆ ಇದಕ್ಕೆ ಅಂತ್ರಾಕೋಲ್ ಅಂತ ಒಂದು ಔಷಧ ಸಿಗುತ್ತೆ. ಅಂತ್ರಾಕೋಲು ಅದನ್ನು ಕೂಡ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಈಗ ಹಲವಾರು ಔಷಧ ಲಭ್ಯವಿದಾವೆ, ಕಾಂಟಾಫು, ಎಕ್ಸಾಕೊನಜೋಲ್ ಅಂತ ಔಷಧ ಸಿಗುತ್ತೆ. ಇವನು ಯಾವುದಾದ್ರೂ 1 ಅಥವಾ 2 ಔಷಧಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕವರು. ಇತ್ತೀಚೆಗೆ ಪರಿಣಾಮಕಾರಿಯಾದ ಒಂದು ಔಷಧ ಅಂತ ಹೇಳ್ಬಿಟ್ರೆ ಮ್ಯಾಂಕೋಜೆಬ್ ಮತ್ತು ಕಾರ್ಬನ್ ಡೈಜಿಮ್ ಎರಡನ್ನು ಸೇರಿಸಿ ಮಾಡಿರ್ತಕ್ಕಂಥ ಒಂದು ಕಾಂಬಿ ಪ್ರಾಡಕ್ಟ್ ಕೂಡ ಮಾರುಕಟ್ಟೆ ಸಿಗುತ್ತೆ. ಇದನ್ನು ರೈತ ಬಾಂಧವರು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ದನ್ನು ಈ ಒಂದು ಎಲೆ ಚುಕ್ಕೆ ರೋಗ ಹತೋಟಿ ಮಾಡ್ಬೋದು. ಎಲೆ ಚುಕ್ಕೆ ರೋಗ ಫಸ್ಟ್ ಎಲೆಗೆ ಬರುತ್ತೆ, ಆಮೇಲೆ ಕಾಯಿಗೆ ಹೋಗ್ಬಿಟ್ಟಿದೆ, ಕಾಯೆಲ್ಲ ಕೊಳಿಲಿಕ್ಕೆ ಶುರುವಾಗ್ತವೆ. ಆಮೇಲೆ ಇದು ಬಹಳ ಭಯಾನಕವಾದಂಥ ಒಂದು ರೋಗನೇ, ಇದು ಎಲೆ ಮೇಲೆ ಬರ್ತಕ್ಕಂಥ ಒಂದು ರೋಗ. ಒಳ್ಳೆಯದು ಡಾಕ್ಟರ್ ಎಂಜರಪ್ಪ ಅವರೇ. ರೈತರು ಹೆಚ್ಚಿನ ಮಾಹಿತಿ ರೋಗದ ಬಗ್ಗೆ ಬೇಕಾಗಿತ್ತಂದ್ರೆ ನಿಮಗೆ ಕರೆಯನ್ನು ಮಾಡಲಿಕ್ಕೆ ನಿಮ್ಮ ಫೋನ್ ಸಂಖ್ಯೆನ ಹೇಳ್ತೀರಾ? 9449000702074. ಈ ಒಂದು ಫೋನ್ ಸಂಖ್ಯೆಗೆ ರೈತ ಬಾಂಧವರು ಕರೆಯನ್ನು ಮಾಡಿ ಹತ್ತಿ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಅಥವಾ ಯಾವುದೇ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಒಳ್ಳೆಯದು ಡಾಕ್ಟರ್ ಎಂಜರಪ್ಪರು. ಇದುವರೆಗೆ ಹತ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ರೋಗ ಮತ್ತು ಏನು ನಾವು ಹೇಳ್ತೀವಿ ಹತ್ತಿ ಕೆಂಪಾಗಲಿಕ್ಕೆ ಕಾರಣಗಳು ಅದಕ್ಕೆ ಪರಿಹಾರ ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ರೈತರ ಪರವಾಗಿ ಧನ್ಯವಾದ. ತಮಗೆ ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಹತ್ತಿ ಬೆಳೆಯಲ್ಲಿ ಗಿಡ ಸಾಯುವ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಎಲೆ ಕೆಂಪಾಗುವಿಕೆ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೀಗಿದೆ. ಮಾರುಕಟ್ಟೆ ಮಾನ್ವಿ ಹತ್ತಿ 7,500 ರೂಪಾಯಿಯಿಂದ 8,200 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 1,970 ರೂಪಾಯಿಯಿಂದ 3,191 ರೂಪಾಯಿ. ಮಾರುಕಟ್ಟೆ ರಾಯಚೂರು ಹತ್ತಿ ಹೈಬ್ರಿಡ್ 44 ಕನಿಷ್ಠ 8,300 ರೂಪಾಯಿಯಿಂದ ಗರಿಷ್ಠ 9,550 ರೂಪಾಯಿ. ನೆಲಗಡಲೆ ಶೇಂಗಾ ಗುಂಗ್ರಿ 4,900 ರೂಪಾಯಿಯಿಂದ 5,809 ರೂಪಾಯಿ. ಈರುಳ್ಳಿ 410 ರೂಪಾಯಿಯಿಂದ 2,620 ರೂಪಾಯಿ. ಭತ್ತ ರಾಜಹಂಸ 1,306 ರೂಪಾಯಿ. ಭತ್ತ ಸೋನಾ ಮಸೂರಿ 1330 ರೂಪಾಯಿಯಿಂದ 2339 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 4409 ರೂಪಾಯಿಯಿಂದ 4409 ರೂಪಾಯಿಗಳು. ತೊಗರಿ ಕೆಂಪು 5769 ರೂಪಾಯಿ. ಮಾರುಕಟ್ಟೆ ಲಿಂಗಸಗೂರು ಸಜ್ಜೆ ಇತರೆ 2110 ರೂಪಾಯಿ ಇಂದ 2200 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 7150 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ಮಾನ್ವಿ ಮಾರುಕಟ್ಟೆ ರಾಯಚೂರು ಹಾಗೂ ಲಿಂಗಸ್ಕೂರು ಸಿಂಧನೂರು ಅವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ದಿನಾಂಕ 8/11/2022 ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 20-28 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 55-75 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 26-35 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 10-15 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯವರು ತಿಳಿಸಿದ್ದಾರೆ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕಡಲೆ ಬಿತ್ತನೆ. ಕಡಲೆ ಬಿತ್ತನೆಯನ್ನು ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೆ ಬಿತ್ತನೆ ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಕಡಲೆ ಬಿತ್ತನೆ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಮಿಥಲಿನ್ ಮತ್ತು 30 EC ಅಥವಾ 0.8 ಲೀಟರ್ ಪೆಂಡಮಿಥಲಿನ್, 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಹತ್ತಿ ಬೆಳೆಯಲ್ಲಿ ಕಾಯಿಕೊರಕ ಹುಳು ಕಂಡುಬರುವ ಸಾಧ್ಯತೆ ಇರುವುದರಿಂದ ಹುಳುವಿನ ಹಾವಳಿ ವೀಕ್ಷಿಸಲು ಪ್ರತಿ ಎಕರೆಗೆ 4-5 ಮೋಹಕ ಬಲೆಯನ್ನು 50 ಮೀಟರ್ ಅಂತರದಲ್ಲಿ ಅಳವಡಿಸಬೇಕು. ಚಟುವಟಿಕೆ ಕಂಡುಬಂದಲ್ಲಿ ಮೊಟ್ಟೆ ನಾಶಕವಾದ ಮಿಥೋಮಿಲ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆಗೆ ಮೆಗ್ನೇಶಿಯಂ ಸಲ್ಫೆಟ್ 10 ಗ್ರಾಂ ಮತ್ತು 19-19-19-10 ಗ್ರಾಂ ಅನ್ನು ಹೂವು ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮುಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರುಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ ಲಿಂಗಸ್ಗುರು ತಾಲೂಕಿನ ಅಂಬಿಹಾಳ ಗ್ರಾಮದ ಮಹಾದೇವಪ್ಪ ಹಾಗೂ ಸಂಗಡಿಗರಿಂದ ಕಣಿ ಅಲಗೆ ವಾದನ.